ಸುಗಮಗೊಳಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ರಸ್ತೆ ಸುರಕ್ಷತಾ ಸಮಿತಿ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಸಭೆಯಲ್ಲಿ ಮಂಡಿಸಲಾದ ಐರಾಡ್ ವರದಿಯು ಜಿಲ್ಲೆಯ ರಸ್ತೆ ಸುರಕ್ಷತೆ ಕುರಿತು ಕಳವಳ ವ್ಯಕ್ತಪಡಿಸಿದೆ. 2023-25 ಅವಧಿಯಲ್ಲಿ ಜಿಲ್ಲೆಯಲ್ಲಿ ಒಟ್ಟು 4,173 ಅಪಘಾತಗಳು ಸಂಭವಿಸಿದ್ದು, ಇದರಲ್ಲಿ 1,277 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ 75 ನಡೆಯುತ್ತಿರುವ ವಿವಿಧ ಕಾಮಗಾರಿಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕೇಂದ್ರ ಸಚಿವ ಮನೋಹರ್ ಲಾಲ್ ಭೇಟಿ ಮಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬೆಂಗಳೂರು ಮೆಟ್ರೋ ಯೋಜನೆ ಕುರಿತಂತೆ ಚರ್ಚೆ. ಬೆಂಗಳೂರು ಕರಾವಳಿ ಜಿಲ್ಲೆಗಳ ನಡುವೆ ವಂದೇ ಭಾರತ್ ರೈಲು ಆರಂಭಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮನವಿ. ಬೆಂಗಳೂರಿನ ಎಚ್ಎಎಲ್ನಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಪುತ್ಥಳಿ ಅನಾವರಣ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಪತ್ರ ಬರೆದ ಮಾಜಿ ಸಚಿವ ಕೆಎನ್ ರಾಜಣ್ಣ, ಸಚಿವ ಸ್ಥಾನ ಕಳೆದುಕೊಂಡ ಬಗ್ಗೆ ಉಲ್ಲೇಖ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಮಂಗಳೂರು. ಕಿಸಾನ್ವಾಣಿ ಕಿಸಾನ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೀನಿನ ಖಾದ್ಯ ಉತ್ಪನ್ನಗಳು ಹಾಗೂ ಉದ್ಯಮಶೀಲತೆಯ ಅವಕಾಶಗಳ ಕುರಿತು ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಮೀನುಗಾರಿಕಾ ಮಹಾವಿದ್ಯಾಲಯದ ಮೀನು ಸಂಸ್ಕರಣಾ ತಂತ್ರಜ್ಞಾನದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಬಿ ಮಂಜಾನಾಯಕ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿರುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಭಾರತದಲ್ಲಿ ವಿಶೇಷವಾಗಿ ಕರಾವಳಿ ಪ್ರದೇಶಗಳಲ್ಲಿ ಮೀನುಗಾರಿಕೆಯು ಒಂದು ಪ್ರಮುಖ ಜೀವನೋಪಾಯವಾಗಿದ್ದು ತುಂಬಾ ಜನರಿಗೆ ನೇರ ಹಾಗೂ ಪರೋಕ್ಷ ಉದ್ಯೋಗವನ್ನು ಒದಗಿಸ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿ ಮತ್ತು ಸಂಸ್ಕರಣೆ ಹೆಚ್ಚು ಪ್ರಾಮುಖ್ಯತೆ ಪಡೆದಿದೆ. ಈ ನಿಟ್ಟಿನಲ್ಲಿ ಮೀನಿನ ಖಾದ್ಯ ಉತ್ಪನ್ನಗಳು ಹಾಗೂ ಉದ್ಯಮಶೀಲತೆ ಅವಕಾಶಗಳ ಕುರಿತು ನಮ್ಮ ಕೇಳುಗರಿಗೆ ತಿಳಿಸಿಕೊಳ್ಳಿಕ್ಕೆ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಮೀನುಗಾರಿಕಾ ಮಹಾವಿದ್ಯಾಲಯ ಮೀನು ಸಂಸ್ಕರಣಾ ತಂತ್ರಜ್ಞಾನ ವಿಭಾಗದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಬಿ ಮಂಜಾನಾಯಕ್. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಈಗ ಮೀನಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರುವಂಥದ್ದು, ಯಾವೆಲ್ಲ ಪೋಷಕಾಂಶಗಳು ಅದರಲ್ಲಿ ಹುದುಗಿಕೊಂಡಿವೆ ಅಂತ ನೀವು ಹೇಳ್ತೀರಿ? ಮೊದಲನೇದಾಗಿ ಎಲ್ಲ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಮೀನು ಒಂದು ಅತ್ಯಂತ ಪೌಷ್ಟಿಕಾಂಶವುಳ್ಳ ಆಹಾರ. ಮೀನಿನ ಮಾಂಸವನ್ನು ನಾವು ಯಾವುದೇ ರೀತಿಯ ಪ್ಲಾಂಟ್ ಬೇಸ್ಡ್ ಫುಡ್ ಇರ್ಬೋದು ಅಥವಾ ಇತರೆ ಅನಿಮಲ್ ಮೀಟಿಗೆ ನಾವು ಹೋಲಿಸಿದರೆ, ಹಾಗೂ ಈ ಮಾನವನ ದೇಹಕ್ಕೆ ಬೇಕಾಗಿರುವ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಮೀನಲ್ಲಿ ತುಂಬ ಅತ್ಯಧಿಕವಾಗಿರೋದ್ರಿಂದ ಮೀನನ್ನು ನಾವು ಪೌಷ್ಟಿಕಾಂಶಗಳ ಸಾರ ಅಂತ ನಾವು ಹೇಳ್ಬೋದಾಗಿದೆ. ಇದು ಅತ್ಯಂತ ಪೌಷ್ಟಿಕಾಂಶವುಳ್ಳ ಸಾರವನ್ನು ಮನುಷ್ಯನ ಕಾಗ್ನೇಟಿವ್ ಡೆವಲಪ್ಮೆಂಟಿಗೆ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ, ವೈಜ್ಞಾನಿಕವಾಗಿ ಸಹ ದೃಢಪಟ್ಟಿದೆ. ಈಗ ನಾವು ಮೀನಿನ ಪೌಷ್ಟಿಕಾಂಶಗಳ ಬಗ್ಗೆ ಗಮನಹರಿಸಿದರೆ, ಮೀನಿನಲ್ಲಿ ಸುಮಾರು 75-80% ನೀರಿನಂಶ ಇರುತ್ತೆ. ಇದಲ್ಲದೆ ಮೀನಿನಲ್ಲಿ ಸುಮಾರು 16-25% ಪ್ರೋಟೀನ್ ಇರುತ್ತೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರೋಟೀನ್ ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟು. ಹಾಗೂ ಈ ಪ್ರೋಟೀನಲ್ಲಿ ಸುಮಾರು ಕೆಲವು ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಅಂತ ಇರುತ್ತೆ. ಅಂದರೆ ಆ ಕೆಲವು ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ಗಳು ನಮ್ಮ ದೇಹದಲ್ಲಿ ಉತ್ಪಾದನೆ ಆಗಲ್ಲ. ಈ ಎಲ್ಲ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ಗಳಲ್ಲಿ ವಿಶೇಷವಾಗಿ ಲೈಸಿನ್, ಮಿಥಿಯೋನೈನ್ ಮತ್ತು ಟ್ರಿಪ್ಟೊಫ್ಯಾನ್ ಅಂತ ಈ ಕೆಲವು ಅಮಿನೋ ಆಸಿಡ್ಸ್ಗಳು ಮೀನಲ್ಲಿ ಅತಿ ಹೆಚ್ಚಾಗಿ ಇರೋದ್ರಿಂದ ನಮ್ಮ ದೇಹಕ್ಕೆ ನಾವು ಬೇರೆ ಆಹಾರದ ಮೂಲಕ ತಗೋಬೇಕಾಗಿ ಇವೆಲ್ಲ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗಲ್ಲ. ಮೀನಲ್ಲಿ ಅತಿ ಹೆಚ್ಚಿರೋದ್ರಿಂದ ಇದು ಒಂದು ನಮಗೆ ತುಂಬ ಪ್ರಾಮುಖ್ಯತವಾದದ್ದು. ಪ್ರೋಟೀನ್ ಅಲ್ಲದೆ ಮೀನಿನಲ್ಲಿ ಫ್ಯಾಟ್ ಇದೆ, ಸುಮಾರು 6-10% ಫ್ಯಾಟ್ ಇದೆ. ಈ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಫ್ಯಾಟು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಅಂತ ನಾವು ಎಲ್ಲರಿಗೂ ಗೊತ್ತಿರುತ್ತೆ. ಈ ಟ್ರೈಗ್ಲಿಸರೈಡ್ಸ್ ಇರ್ಬೋದು ಅಥವಾ ಈ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಯಾಕಂದರೆ ಅದು ನಮ್ಮ ದೇಹದಲ್ಲಿ LDL ಲೆವೆಲನ್ನು ಜಾಸ್ತಿ ಮಾಡುತ್ತೆ ಅಂತ ಒಂದು ವೈಜ್ಞಾನಿಕವಾಗಿ ನಮಗೆ ಗೊತ್ತಿರುವಂಥದ್ದು. ಆದರೆ ಮೀನಿನಲ್ಲಿರುವ ಫ್ಯಾಟು ತುಂಬ ಈ ಹೃದ್ರೋಗ ಸಂಬಂಧಿಸಿದ ಕಾಯಿಲೆಗಳಿಗೆ ತುಂಬ ರಾಮಬಾಣ ಅಂತ ವೈಜ್ಞಾನಿಕವಾಗಿ ದೃಢಪಟ್ಟಿದೆ. ಯಾಕಂದರೆ ಮೀನಿನಲ್ಲಿರೋ ಫ್ಯಾಟ್ ಕೊಬ್ಬಲ್ಲಿ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಈಗ ಸಾಮಾನ್ಯವಾಗಿ ನಾವು ಎಲ್ಲ ಮೆಡಿಕಲ್ ಪ್ರೊಫೆಷನಲ್ಸ್ಗಳು ಒಮೆಗಾ 3 ಫ್ಯಾಟಿ ಆಸಿಡ್ ಕ್ಯಾಪ್ಸುಲ್ಸನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಅಂದರೆ ಅವರು ಇಮ್ಯುನೋ ಕಾಂಪಿಟೆಂಟ್ ಇರೋದಿಲ್ಲ, ಇಮ್ಯುನೋ ಕಾಂಪ್ರಮೈಸ್ ಇಂಡಿವಿಜುವಲ್ಸ್ ಇದ್ದರೆ ಸಾಮಾನ್ಯ ಮಕ್ಕಳಿಗೂ ಮಾಡ್ತಾರೆ ಇದೆಲ್ಲ. ಯಾಕಂದರೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸಲ್ಲಿ 2 ಡೆರಿವೇಟಿವ್ಸ್ ಇದೆ ವೈಜ್ಞಾನಿಕವಾಗಿ ನಾ ಹೇಳೋದಾದರೆ, EPA ಮತ್ತು DHA ವೆರೈಟಿ ಅಂತ. ಇದು ತುಂಬ ಇಂಪಾರ್ಟೆಂಟು ಈ LDL ಲೆವೆಲನ್ನು ತುಂಬ ಕಮ್ಮಿ ಮಾಡಲಿಕ್ಕೆ ಸಹಾಯಕವಾಗುವಂಥದ್ದು. ಇದಲ್ಲದೆ ಮೀನಿನಲ್ಲಿ ಲವಣಾಂಶಗಳು, ಖನಿಜಾಂಶಗಳು, ವಿಟಮಿನ್ಸ್ಗಳು ಮತ್ತು ಅತಿ ವಿಶೇಷವಾಗಿ ಕೆಲವು ಮಿನರಲ್ಸ್ಗಳು, ಅದರಲ್ಲಿ ಸೆಲೇನಿಯಂ ಮತ್ತು ಜಿಂಕು ಇವೆಲ್ಲ ಸಾಮಾನ್ಯವಾಗಿ ಈ ಪ್ಲಾಂಟ್ ಬೇಸ್ಡ್ ಸೀರಿಯಲ್ ಬೇಸ್ಡ್ ಪ್ರಾಡಕ್ಟ್ಸಲ್ಲಿ ತುಂಬ ಕಮ್ಮಿ ಇರೋದರಿಂದ ಮೀನಲ್ಲಿ ಅತಿ ಹೆಚ್ಚಾಗಿ ಇರೋದರಿಂದ ಮೀನನ್ನು ನಾವು ಈಗ ತುಂಬ ಪೆರಿಸಬಲ್ ಕಮಾಡಿಟಿ ಅಂತ ಹೇಳ್ಬೋದು. ಯಾಕಂದರೆ ಅತ್ಯಂತ ಪೆರಿಸಬಲ್ ಕಮಾಡಿಟಿ, ಅಷ್ಟು ನ್ಯೂಟ್ರಿಯೆಂಟ್ಸ್ ಇರೋದರಿಂದ ನಾವು ಇದನ್ನು ಉತ್ತಮ ರೀತಿಯ ನೈರ್ಮಲ್ಯತೆ, ಸ್ವಚ್ಛತೆ ಹಾಗೂ ಭಾರತ ಘನ ಸರ್ಕಾರದ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಪ್ರಾಧಿಕಾರದ ಎಲ್ಲ ಮಾನದಂಡಗಳನ್ನು ಅಳವಡಿಸಿ ನಾವು ಸಂಸ್ಕರಣೆ ಮಾಡಿದರೆ ಅದರಿಂದ ವಿವಿಧ ರೀತಿಯ ಮೌಲ್ಯವರ್ಧನೆ ಮಾಡ್ಬೋದಾಗಿದೆ. ನಾವು ಈಗ ಮೀನಿನ ಖಾದ್ಯ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಪ್ರಾಮುಖ್ಯತೆಗಳು ಇದರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟ? ಸಾಮಾನ್ಯವಾಗಿ ಮೌಲ್ಯವರ್ಧನೆ ಅಂತ ಹೇಳಿದ್ರೆ ಯಾವುದೇ ಕೈಗಾರಿಕಾ ಕ್ಷೇತ್ರದಲ್ಲಿ ನೋಡಿದ್ರಿ ನೀವು, ಸಾಮಾನ್ಯವಾಗಿ ಮೌಲ್ಯವರ್ಧನೆ ಎಲ್ಲ ಕಡೆ ಇದೆ. ನೀವು ಎಲೆಕ್ಟ್ರಿಕಲ್ ನೋಡಿ, ಸಾಫ್ಟ್ವೇರ್ ನೋಡಿ, ಆಟೋಮೊಬೈಲ್ಸ್ ನೋಡಿ, ಅಥವಾ ಫಿಷರೀಸು, ಡೈರಿ, ವೆಟ್ನರಿ, ಫಾರೆಸ್ಟ್ರಿ, ಯಾವುದೇ ಅಗ್ರಿಕಲ್ಚರ್, ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಮೌಲ್ಯವರ್ಧನೆ ಇದೆ. ಯಾಕಂದರೆ ಇವತ್ತು ಬಂದಿರೋ ಟೆಕ್ನಾಲಜಿ ಇನ್ನು ಒಂದು ತಿಂಗಳಲ್ಲಿ ಆ ಟೆಕ್ನಾಲಜಿ ಮಾಡಿಫೈ ಆಗಿರುತ್ತೆ. ಸೊ ಇಲ್ಲಿ ಕಾನ್ಸೆಪ್ಟ್ ಏನು ಅಂದರೆ ಮೌಲ್ಯವರ್ಧನೆ ಅಂತ ಹೇಳಿದರೆ ಈ ಮೀನು ಸಂಸ್ಕರಣೆಯಲ್ಲಿ ಮಾರುಕಟ್ಟೆ ಧಾರಣೆಯಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಗುವಂಥ ಮೀನುಗಳನ್ನು ಖರೀದಿ ಮಾಡಿ ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿಕೊಂಡು ನಾವು ಜೋಪಾಸಣೆ ಮಾಡಿ ಅದನ್ನು ಈ ಫಿಶಿಂಗ್ ಬ್ಯಾನ್ ಟೈಮು ಅಥವಾ ಬೇರೆ ಬೇರೆ ಸಮಯದಲ್ಲಿ ಎಲ್ಲಿ ಮೀನು ನಮಗೆ ಸಿಗೋದಿಲ್ಲ ಅಂಥ ಟೈಮಲ್ಲಿ ಇದನ್ನು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಿ ಈ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ದ್ವಿಗುಣ ಬೆಲೆಗೆ ಮಾರುವಂಥದ್ದೇ ಒಂದು ಮೌಲ್ಯವರ್ಧಿತ ಪ್ರಕ್ರಿಯೆ ಅಂತ ಹೇಳುವುದು. ನಮಗೆ ಬೇಕಾದಾಗ ನಾವು ಅದನ್ನು ಬಳಸ್ಕೊಳ್ಬಹುದು. ಈಗ ಸಾಮಾನ್ಯವಾಗಿ ಈ ಅಂಜಲ್ ಮೀನು ಅಂತ ಹೇಳ್ತೀವಿ ಅಥವಾ ಪಾಂಪ್ರೆಟ್ ಮೀನು ಅಂತ ಹೇಳ್ತೀವಿ, ಇವೆಲ್ಲ ಮೀನುಗಳು ಮಾರುಕಟ್ಟೆ ಧಾರಣೆ ಅತಿ ಹೆಚ್ಚಾಗಿ ಅತಿ ಹೆಚ್ಚು ರೇಟಲ್ಲಿ ಸಿಗುತ್ತೆ. ಅಂಥ ಮೀನುಗಳನ್ನು ನಾವು ಮೌಲ್ಯವರ್ಧನೆ ಮಾಡಲಿಕ್ಕಾಗಲ್ಲ. ತುಂಬ ಕಡಿಮೆ ಅಗ್ಗದ ದರದಲ್ಲಿ ಅಂದರೆ ಈಗ ಸಾಮಾರಾಣೆ ಮೀನು ಅಂತ ಹೇಳ್ಬೋದು, ಕಲ್ಲೂರು ಅಥವಾ ರಿಬ್ಬನ್ ಫಿಶು ಅಥವಾ ತುಂಬ ಕಮ್ಮಿ ದರ ಕಡಿಮೆ ದರದಲ್ಲಿ ಸಿಗುವಂಥ ಮೀನುಗಳನ್ನು ನಾವು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡುವಂಥ ಪ್ರಕ್ರಿಯೆ ಅಡಿ ಇದೆ. ಸೊ ಹಾಗಾಗಿ ನಮ್ಮ ಈ ಮೀನು ಸಂಸ್ಕರಣೆ ತಂತ್ರಜ್ಞಾನದಲ್ಲೂ ಸಹ ಈ ಮೌಲ್ಯವರ್ಧನೆ ಅತ್ಯವಶ್ಯಕ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಮೀನಿನ ಮೌಲ್ಯವರ್ಧಿತ ಖಾದ್ಯ ಉತ್ಪನ್ನಗಳು ಅದರಲ್ಲಿ ವಿವಿಧ ಬಗೆಗಳನ್ನು ನಾವು ತಯಾರಿಸಿಕೊಳ್ಬೋದು. ಈಗ ಪ್ರಸ್ತುತವಾಗಿ ಯಾವೆಲ್ಲ ಬಗೆಯ ಖಾದ್ಯಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ? ಈಗ ಸಾಮಾನ್ಯವಾಗಿ ನಾವು ಮೀನು ಅಂತ ನಮ್ಮ ಗಮನಕ್ಕೆ ತಂದರೆ ನಮಗೆ ನೆನಪಾಗೋದು ಒಂದು ಮೀನನ್ನು ತಗೊಂಡು ನಾವು ಸಾಂಬಾರು ಮಾಡಬೇಕು, ಇಲ್ಲ ಫ್ರೈ ಮಾಡಬೇಕು ಅಥವಾ ಕಬಾಬ್ ಮಾಡಬೇಕಂತ ಒಂದು ಸಾಮಾನ್ಯವಾಗಿ ಎಲ್ಲರದು ಆಲೋಚನೆ. ಅದು ಅದು ಒಂದು ರೀತಿ ಹಸಿ ಮೀನನ್ನು ತಗೊಂಡು ಈ ಥರ ಮಾಡುವಂಥ ಪ್ರಕ್ರಿಯೆ ಇದೆ. ಆದರೆ ಅದೇ ಮೀನುಗಳನ್ನು ನಾವು ಉತ್ತಮ ರೀತಿಯಲ್ಲಿ ಮೌಲ್ಯವರ್ಧನೆ ಮಾಡಿದರೆ ಅದು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಅದು ದ್ವಿಗುಣ ಬೆಲೆಗೆ ಸಾಮಾನ್ಯವಾಗಿ ಸಿಗುವಂಥ ಒಂದು ಪ್ರಕ್ರಿಯೆ. ಈಗ ಮೌಲ್ಯವರ್ಧಿತ ಉತ್ಪನ್ನಗಳಲ್ಲಿ ಈ ಹಸಿ ಮೀನು ಬಿಟ್ಟು ಸಾಮಾನ್ಯವಾಗಿ ನಾವು ಅದೇ ಹಸಿ ಮೀನನ್ನು ನಾವು ಉತ್ತಮ ರೀತಿಯಲ್ಲಿ ಡ್ರೆಸ್ಸಿಂಗ್ ಮಾಡಿ ಅದನ್ನು ಸ್ಟೀಕ್ಸ್ ಥರ ಮಾಡಿ ಅಥವಾ ಫಿಲೆಟ್ಸನ್ನು ಮಾಡಿ ಬರೀ ಮಾಂಸವನ್ನು ತೆಗೆದು ಅದನ್ನು ಕಡಿಮೆ ದರದಲ್ಲಿ ಸಿಗುವಂಥ ಪ್ಯಾಕೇಜಿಂಗ್ ಮೆಟೀರಿಯಲ್ಲು ಅಥವಾ ಐಸಲ್ಲಿ ನಾವು ಪ್ರಿಸರ್ವ್ ಮಾಡಿ ಅದನ್ನು ಈ ರಿಟೇಲ್ ಔಟ್ಲೆಟ್ಸ್ಗಳು ಹೋಲ್ಸೇಲ್ಗಳಲ್ಲಿ ಮಾರಿದರೆ ಸಾಮಾನ್ಯವಾಗಿ ಈಗ ಕಡಿಮೆ ಬೆಲೆಯಲ್ಲಿ ತೊಗೊಂಡಿರೋ ಮೀನುಗಳನ್ನು ಅದನ್ನು ಎರಡರಷ್ಟು ಮೂರಷ್ಟು ಪಟ್ಟಿಗೆ ಮಾರುವಂಥ ಒಂದು ಪ್ರಕ್ರಿಯೆ. ಈ ಮೌಲ್ಯವರ್ಧಿತ ಖಾದ್ಯ ಉತ್ಪನ್ನಗಳಲ್ಲಿ ಹಲವಾರು ಬಗೆಗಳಿವೆ, ಒಂದಲ್ಲ ಎರಡಲ್ಲ. ಇದರಲ್ಲಿ ಮೊದಲನೇದಾಗಿ ನಾವು ಒಂದು ಕ್ಲಾಸಿಫಿಕೇಶನ್ ಮಾಡಬೇಕಂದ್ರೆ ಇದು ರೆಡಿ ಟು ಈಟ್ ಫಿಶ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಪ್ರಾಡಕ್ಟ್ಗಳು ನಾವು ಊಟಕ್ಕೆ ನಾವು ಯಾವುದೇ ಈಗ ನಮಗೆ ರೈಸು ಚಪಾತಿ ಅಥವಾ ಮುದ್ದೆ ಅಥವಾ ರೊಟ್ಟಿ ಆ ಥರ ಇದ್ದರೆ ಇದನ್ನು ಜಸ್ಟ್ ವಾರ್ಮ್ ಮಾಡಿ ತಿನ್ನುವಂಥ ಉತ್ಪನ್ನಗಳು ಸಹ ಮೀನಲ್ಲಿ ನಾವು ಮಾಡ್ಬೋದು. ಮೊದಲನೇದಾಗಿ ಉದಾಹರಣೆನ ಕೊಡಬೇಕಂತ ಹೇಳಿದರೆ ಈ ಕ್ಯಾನ್ಡ್ ಪ್ರಾಡಕ್ಟು ಅಥವಾ ಈ ರೆಡಿ ಟು ಈಟ್ ಪ್ರಾಡಕ್ಟ್ ಇನ್ ರಿಟ್ರಾಕ್ಟಬಲ್ ಪೌಚಸ್ ಅಂತ ಸುಮಾರು ಕಂಪ್ನಿಗಳು ಈಗ ವೆಜಿಟೇಬಲ್ ಆರಿಜಿನಲ್ಲೇ ಬರ್ತಾ ಇದೆ. ಆದರೆ ಮೀನಲ್ಲಿ ಈಗ ಮೀನಿನ ಕರಿ ಅಥವಾ ಮೀನಿನ ಮಸಾಲ, ಸಿಗಡಿ ಮಸಾಲ, ಸಿಗಡಿ ಕರಿ ಅಥವಾ ಬೇರೆ ಬೇರೆ ಕಲಿನರಿ ರೆಸಿಪಿಗಳನ್ನು ನಾವು ಮಾಡಿ ಪ್ರಿಪೇರ್ಡ್ ಪ್ರಾಡಕ್ಟನ್ನು ನಾವು ಈ ರಟಾರ್ಡ್ ಪೌಚ್ಗಳಲ್ಲಿ ನಾವು ಪ್ಯಾಕ್ ಮಾಡಿ ಅದನ್ನು ತುಂಬ ಅತಿ ಹೆಚ್ಚು ಶಾಖದಿಂದ ನಾವು ಸಂಸ್ಕರಣೆ ಮಾಡಿದರೆ ಅಂಥ ಉತ್ಪನ್ನಗಳನ್ನು ನಾವು ಸಾಮಾನ್ಯವಾಗಿ 2 ವರ್ಷಗಳ ಕಾಲ ಹಾಗೆ ರೂಮ್ ಟೆಂಪರೇಚರ್ ಇಡುವಂಥದ್ದು. ಅಂದರೆ ನಿಮಗೆ ಬಳಸುವಾಗ ಅದು ಜಸ್ಟ್ ವಾರ್ಮ್ ಮಾಡಿ ತಿನ್ನುವಂಥ ಪ್ರಕ್ರಿಯೆ. ಇವೆಲ್ಲ ತುಂಬ ಹೈಲಿ ಸೊಫಿಸ್ಟಿಕೇಟೆಡ್ ಸ್ಟ್ಯಾಂಡರ್ಡ್ ಟೆಕ್ನಾಲಜಿ ಇದೆ. ಇತ್ತೀಚಿನ ದಿನಗಳಲ್ಲಿ ಯಾಕಂದರೆ ಈಗ ಎಲ್ರಿಗೂ ಹೆಲ್ತ್ ಕಾನ್ಷಿಯಸ್ನೆಸ್ ಇರೋದರಿಂದ ಈ ಥರ ಪ್ರಾಡಕ್ಟ್ಗಳಿಗೆ ತುಂಬ ನಮ್ಮ ಜನರು ಬರ್ತಾ ಇದ್ದಾರೆ. ಇದರ ಜೊತೆಗೆ ಈ ರೆಡಿ ಟು ಈಟ್ ಪ್ರಾಡಕ್ಟಲ್ಲಿ ಈಗ ನಾವು ನೋಡಿರೋ ಪ್ರಕಾರ ಮೀನಿನ ಪಿಕ್ಕಲ್ಲು ಅಥವಾ ಸಿಗಡಿ ಪಿಕ್ಕಲ್ಲು ಇವೆಲ್ಲ ರೆಡಿ ಟು ಈಟ್ ಅಂದರೆ ಮಾಡಿರುತ್ತೆ ನಾವು ಹಾಗೆ ತಿನ್ನುವಂತು. ಅದ್ರ ಜೊತೆಗೆ ಮೀನಲ್ಲಿ ನಾವು ರೆಡಿ ಟು ಫ್ರೈ ಅಂತ ಪ್ರಾಡಕ್ಟ್ಸ್ ಇದೆ. ಈಗ ನಾವು ಹೇಗೆ ಈ ಯಾವುದೇ ವೆಜಿಟೇಬಲ್ ಆರಿಜಿನ್ ಇದ್ದರೂ ಅಥವಾ ಯಾವುದೇ ಅನಿಮಲ್ ಈಗ ಪೌಲ್ಟ್ರಿಯಲ್ಲಿ ನೋಡಿ ನೀವು ವಿವಿಧ ರೀತಿಯ ಖಾದ್ಯ ಉತ್ಪನ್ನಗಳನ್ನು ಪೌಲ್ಟ್ರಿಯಲ್ಲಿ ಮಾಡ್ತಾರೆ. ಅದೇ ರೀತಿಯಲ್ಲಿ ಮೀನಿನಿಂದ ನಾವು ಈಗ ಮೀನಿನ ಮಾಂಸದಿಂದ ಅದನ್ನು ಮಾಂಸವನ್ನು ಬೇರ್ಪಡಿಸಿ ಅದನ್ನು ನೀಟಾಗಿ ಅದನ್ನು ಮಿನ್ಸ್ ಮಾಡಿ ಆ ಮಿನ್ಸ್ ಮಾಡಿರೋವನ್ನು ಅದರಲ್ಲಿ ಬೇರೆ ಬೇರೆ ನಮ್ಮ ಈ ವೈಜ್ಞಾನಿಕವಾಗಿ ಸಿಗುವಂಥ ಎಲ್ಲ ಸ್ಪೈಸಸ್ಗಳನ್ನು ಆ್ಯಡ್ ಮಾಡಿ ಒಂದು ಸ್ಟ್ಯಾಂಡರ್ಡ್ ರೆಸಿಪಿಗಳನ್ನು ಮಾಡಿ ಅದರಲ್ಲಿ ನೀವು ಫಿಶ್ ಪ್ಯಾಟೀಸ್ ಮಾಡ್ಬೋದು, ಫಿಶ್ ಸಮೋಸ ಮಾಡ್ಬೋದು, ಫಿಶ್ ಚಕ್ಕುಲಿ ಮಾಡ್ಬೋದು, ಫಿಶ್ ಪಾಪಡ್ಸ್ ಮಾಡ್ಬೋದು, ಆಮೇಲೆ ಫಿಶ್ ಮೋಮೋಸ್ ಮಾಡ್ಬೋದು, ಯಾವುದೇ ರೀತಿ ಪಾಸ್ಟಾ ಏನೇನು ನಾವು ಮಾತಾಡ್ತೀವಿ ಬೇರೆ ಬೇರೆ ಉತ್ಪನ್ನಗಳಲ್ಲಿ ಅವೆಲ್ಲವೂ ಸಹ ಮೀನಿಂದ ಮಾಡುವಂಥ ಪ್ರಕ್ರಿಯೆ ಇದೆ. ಇವೆಲ್ಲ ರೆಡಿ ಟು ಫ್ರೈ ಅಂದರೆ ತಿನ್ನೋಕ್ಕಿಂತ ಮುಂಚೆ ನಾವು ಫ್ರೈ ಮಾಡುವಂಥದ್ದು. ಇದರ ಜೊತೆಗೆ ರೆಡಿ ಟು ಕುಕ್ ಅಂತ ಪ್ರಾಡಕ್ಟ್ ಇದೆ. ಇದರಲ್ಲಿ ಈಗ ನೀವು ಫಿಲೆಟ್ಸ್ ಎಲ್ಲ ಮಾಡಿ ಕರಿ ಮಾಡುವಂಥದ್ದು ಅಥವಾ ಫಿಶ್ ಮೋಮೋಸನ್ನು ಜಸ್ಟ್ ಬಾಯ್ಲ್ ಮಾಡಿ ತಿನ್ನುವಂಥದ್ದು, ಈ ಹಲವಾರು ಬಗೆಗಳು. ಈಗ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸುಮಾರು ನಾವು ವಿವಿಧ ರೀತಿಯ ಸಂಶೋಧನೆಗಳನ್ನು ಮಾಡಿ ಸುಮಾರು 50ರಿಂದ ಹೆಚ್ಚು ಟೆಕ್ನಾಲಜಿಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ. ಇವೆಲ್ಲ ಟೆಕ್ನಾಲಜಿಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇದೆ. ಮತ್ತು ನಾವು ಇವೆಲ್ಲ ಟೆಕ್ನಾಲಜಿಗಳನ್ನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಯಾವಾಗಲೂ ಸಹ ನಾವು ಮುಂದಿರ್ತೀವಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಮೀನಿನ ಖಾದ್ಯ ಉತ್ಪನ್ನಗಳ ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್, ಲೇಬಲಿಂಗ್, FSSAI ಪರವಾನಗಿ ಇದರ ಬಗ್ಗೆ ಎಲ್ಲ ಯಾವ ರೀತಿ ಮೀನುಗಾರರಿಗೆ ತಿಳಿಸಿಕೊಡುವಂಥದ್ದು? ಈಗ ಸಾಮಾನ್ಯವಾಗಿ ಈಗ ಕೆಲವರು ಆಸಕ್ತ ಹಾಗೂ ಕ್ರಿಯಾಶೀಲ ಉದ್ಯಮದಾರರು ಇರ್ತಾರೆ. ಅವ್ರೇನು ಮಾಡ್ತಾರೆ, ಒಂದು ಉದ್ಯಮನ ಶುರು ಮಾಡಬೇಕು. ಸಾಮಾನ್ಯವಾಗಿ COVID-19 ಆದ್ಮೇಲಿಂದ ಎಲ್ಲರಿಗೂ ಒಂದು ತಮ್ಮ ಸ್ವಂತಲೇ ಕಾಲು ನಾವು ಇಟ್ಕೋಬೇಕು. ನಮ್ಮ ಲೆಕ್ಕವನ್ನು ನಾವೇ ಬರೀಬೇಕು, ಬೇರೆ ಲೆಕ್ಕವನ್ನು ನಾವು ಬರೀಲಿಕ್ಕೆ ಹೋಗಬಾರ್ದು. ಒಂದು ನಿಟ್ಟಿನಲ್ಲಿ ಭಾರತ ಗಣ ಸರ್ಕಾರದ ಹಲವು ಯೋಜನೆಗಳಿದ್ದಾವೆ, ಅವರಿಗೆ ಈ ಹಣದ ಸಹಾಯಧನ ನೀಡುವಂಥದ್ದು ಸುಮಾರು ಯೋಜನೆಗಳು ಇದ್ದಾವೆ. ಅದರಲ್ಲಿ ನಾನು ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮ ನಿಯಮಬದ್ಧಗೊಳಿಸಿಕೆ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದೊಂದು ಸ್ಕೀಮ್ ಇದೆ, ಅಥವಾ ಸುಮಾರು ಸ್ಕೀಮ್ಗಳಲ್ಲಿ ನಾವು ಏನು ಮಾಡ್ಬೋದು ಅಂದರೆ ನಮ್ಮ ಉದ್ಯಮೆದಾರರು ಆಸಕ್ತರು ಅವರು ಸ್ವಂತ ಉದ್ಯಮನ ಮಾಡ್ಬೋದು. ಅದರಲ್ಲಿ ಈಗ ನಾನು ಈಗಾಗಲೇ ಹೇಳಿದಾಗೆ ವಿವಿಧ ರೀತಿಯ ಖಾದ್ಯ ಮೌಲ್ಯವರ್ಧಿತ ಮೀನು ಉತ್ಪನ್ನಗಳನ್ನು ಅವರ ತಯಾರಿಕೆಯಲ್ಲಿ ಅವರು ತೊಡಸ್ಕೊಂಡು ಮತ್ತು ಈ ಉತ್ಪನ್ನಗಳನ್ನು ತಯಾರಿಕೆಯಲ್ಲಿ ಅವರು ಉತ್ತಮ ರೀತಿಯ ತರಬೇತಿ ಪಡಬೇಕಾಗುತ್ತೆ. ಯಾಕಂದರೆ ಮೀನುಗಾರಿಕಾ ಮಹಾವಿದ್ಯಾಲಯ ಮೀನು ಸಂಸ್ಕರಣ ತಾಂತ್ರಿಕ ವಿಭಾಗದಲ್ಲಿ ತುಂಬ ನುರಿತ ಪ್ರಾಧ್ಯಾಪಕಗಳು ಇರೋದರಿಂದ ಅಲ್ಲಿ ಇವರು ನೀಟಾಗಿ ಅದನ್ನು ಕಲಿತು ಹೇಗೆ ತಯಾರಿ ಮಾಡೋದನ್ನು ಕಲಿತುಬಿಟ್ಟು ಅದೇ ಉತ್ಪನ್ನಗಳನ್ನು ಉತ್ತಮ ರೀತಿಯ ಪ್ಯಾಕೇಜಿಂಗ್, ಯಾಕಂದರೆ ಪ್ಯಾಕೇಜಿಂಗ್ ಸಹ ಇಂಪಾರ್ಟೆಂಟ್. ಈಗ ನಾವು ಈ ಫುಡ್ ಗ್ರೇಡ್ ಪ್ಯಾಕೇಜಿಂಗನ್ನು ಯೂಸ್ ಮಾಡಬೇಕಾಗುತ್ತೆ. ಈಗ ಎಲ್ಲ ಕಡೆ ಮೈಕ್ರೋ ಪ್ಲಾಸ್ಟಿಕ್ಸು, ನ್ಯಾನೋ ಪ್ಲಾಸ್ಟಿಕ್ ಇಶ್ಯೂ ಬಂದಿರೋದ್ರಿಂದ ಫುಡ್ ಗ್ರೇಡು ಕಂಪ್ಯಾಟಿಬಲ್ ಪ್ಲಾಸ್ಟಿಕ್ಸನ್ನು ಯೂಸ್ ಮಾಡಿ ನಾವು ಪ್ಯಾಕ್ ಮಾಡ್ಬೋದು. ಪ್ಯಾಕ್ ಮಾಡಿದ್ಮೇಲೆ ಅದಕ್ಕೆ ಆದ ಒಂದು ಈ ನ್ಯೂಟ್ರಿಷನಲ್ ಲೇಬಲಿಂಗ್ಸ್ ಎಲ್ಲ ಇರುತ್ತೆ. ಅಂದರೆ ಈಗ ಒಂದು ನೀವು ಉತ್ಪನ್ನ ಮಾಡಿದರೆ ಅದರಲ್ಲಿ ಎಷ್ಟು ಪ್ರೋಟೀನ್ ಇದೆ, ಎಷ್ಟು ಫ್ಯಾಟ್ ಇದೆ, ಎಷ್ಟು ಮಿನರಲ್ಸ್ ಇದೆ, ಈ ಥರ ಒಂದು ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಸನ್ನು ನಾವು ಲೇಬಲ್ ಮಾಡಬೇಕಾಗುತ್ತೆ. ಅದಕ್ಕೆ ಕೆಲವು ಟೆಸ್ಟ್ಗಳನ್ನ ಮಾಡಬೇಕಾಗ್ಬೋದು. ಇದರ ಜೊತೆಗೆ ಲೇಬಲಿಂಗ್ ಆದಮೇಲೆ ಕೆಲವು ಬ್ರ್ಯಾಂಡಿಂಗು, ಅಂದರೆ ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಉತ್ಪನ್ನಗಳನ್ನು ಮಾರುಕಟ್ಟೆ ನಾವು ರಿಲೀಸ್ ಮಾಡಬೇಕಂದ್ರೆ ಉದ್ದಿಮೆದಾರರು ಬ್ರ್ಯಾಂಡಿಂಗ್ ಮಾಡಬೇಕಾಗುತ್ತೆ. ಬ್ರ್ಯಾಂಡಿಂಗ್ ನಂತರ ಅವರು ಯಾವ್ದು ಎಫ್ ಎಸ್ ಎಸ್ ಐ ಪರವಾನಿಗೆ ಪಡ್ಕೊಳ್ಳೇಬೇಕಾಗ, ಯಾಕಂದ್ರೆ ಇದು ಅದು ಏನು ತೋರಿಸುತ್ತಂತೆ ಎಫ್ ಎಸ್ ಎಸ್ ಐ, ಇದು ಆಹಾರದ ಗುಣಮಟ್ಟ ಮತ್ತು ಇದು ಯಾವ್ದು ಎಷ್ಟು ಸೇಫ್ ಇದೆ ಅಂತ. ಅದಕ್ಕೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಈ ಲೈಸೆನ್ಸ್ ಅನ್ನ ಪರವಾನಿಗೆ ಪಡೆದು ಅವರು ಮಾರುಕಟ್ಟೆಯಲ್ಲಿ ತಮ್ಮ ಪ್ರಾಡಕ್ಟನ್ನು ಮಾರಬಹುದು. ಇದು ನಿರಂತರವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಇದೆ, ಯಾವುದೇ ಉತ್ಪನ್ನಗಳು ವಿಚ್ ಈಸ್ ಇಂಟೆಂಡೆಡ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಅದಕ್ಕೆಲ್ಲ ನಾವು ಈ ಎಫ್ ಎಸ್ ಎಸ್ ಪರವಾನಿಗೆ ಪಡ್ಕೊಳ್ಳೇಬೇಕು. ಆ ಪರವಾನಿಗೆ ಸಾಮಾನ್ಯವಾಗಿ ಸುಮ್ಮನೆ ಹೋಗಿ ಕೊಡೋದಿಲ್ಲ, ಅವರು ನಿಮ್ಮ ವಿಸಿಟ್ ಸೈಟನ್ನು ವಿಸಿಟ್ ಮಾಡ್ತಾರೆ, ಏನೇನು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಫಾಲೋ ಮಾಡ್ತೀರಾ ಈ ಒಂದು ಪ್ರಾಡಕ್ಟನ್ನು ಮಾಡಲಿಕ್ಕೆ, ಅಥವಾ ಏನೇನು ಪ್ಯಾಕೇಜಿಂಗ್ಗಳಿದೆ, ಬ್ರ್ಯಾಂಡಿಂಗ್ ಏನೇನಿದೆ, ಇದೆಲ್ಲ ನೋಡಿ ಅವರು ಎಫ್ ಎಸ್ ಸರ್ಟಿಫೈ ಮಾಡ್ತಾರೆ. ಆ ಸರ್ಟಿಫೈನ ನಿಮ್ಮ ಪ್ರಾಡಕ್ಟಲ್ಲಿ ಲೇಬಲಲ್ಲಿ ಅದನ್ನು ನಾವು ಹಾಕಬೇಕಾಗುತ್ತೆ, ಪ್ರಿಂಟ್ ಮಾಡಿಸ್ಬೇಕಾಗುತ್ತೆ. ನಂತರ ಇವೆಲ್ಲ ಪ್ರಕ್ರಿಯೆಗಳು ಶುರುವಾಗುತ್ತೆ ಮಾರ್ಕೆಟ್ಗಳಲ್ಲಿ. ಸರ್, ಈಗ ಎಫ್ ಎಸ್ ಎಸ್ ಐ ಎ ಐ ಪರವಾನಗಿ ಅಂತ ಹೇಳಿದ್ರಲ್ಲ ನೀವು, ಅದು ಯಾವ ರೀತಿ, ಅದು ಅಂದರೆ ಏನು ಅಂತ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳಿ ತಿಳಿಸ್ಕೊಡಿ. ಅಂದರೆ ಇದನ್ನು ಎಲ್ಲಿ ಪಡ್ಕೋಬಹುದು, ಯಾವ ರೀತಿ ಇದರ ಬಗ್ಗೆ ನಾವು ತಿಳ್ಕೊಬಹುದು ಅಂತ. ಈಗ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ 2011 ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಇದು ಲಾಂಚ್ ಆಗಿರೋ ಒಂದು ಕಾರ್ಯಕ್ರಮ. ಇದರಲ್ಲಿ ಸಾಮಾನ್ಯವಾಗಿ ಯಾವುದೇ ಉತ್ಪನ್ನಗಳು, ಯಾವುದೇ ಪದಾರ್ಥಗಳು, ಯಾವುದೇ ಫುಡ್ ರಿಲೇಟೆಡ್ ಇರಲಿ, ಈಗ ಪೆಟ್ ಫುಡ್ಸ್ ಇರ್ಬೋದು ಅಥವಾ ಫುಡ್ ವಿಚ್ ಈಸ್ ಇಂಟೆಂಡೆಡ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ಯಾವುದೇ ಉತ್ಪನ್ನಗಳನ್ನು ನಾವು ಮಾರುಕಟ್ಟೆಯಲ್ಲಿ ಮಾರಬೇಕಂದ್ರೆ ಈ ಅದರ ಸುರಕ್ಷತೆ ಮತ್ತು ಗುಣಮಟ್ಟ ಅದನ್ನು ನಾವು ನೋಡಿಕೊಂಡೆ ನಾವು ಎಫ್ ಎಸ್ ಎಸ್ ಲೈಸನ್ಸ್ ಪಡ್ಕೋಬೇಕಾಗುತ್ತೆ. ಯಾಕಂದರೆ ಈಗ ನಾವು ಯಾವ್ಯಾವುದೋ ಉತ್ಪನ್ನಗಳನ್ನು ನಾವು ತಯಾರು ಮಾಡಿ ಸುಮ್ಮನೆ ಮಾರುಕಟ್ಟೆಯಲ್ಲಿ ಮಾರೋದಿಲ್ಲ, ಯಾಕಂದರೆ ಸಪೋಸ್ ಏನಾದರೂ ತಿಂದಾದ್ಮೇಲೆ ಏನಾದರೂ ಇಶ್ಯೂ ಆಯಿತು ಅಂತ ಹೇಳಿದರೆ ಆವಾಗ ಪ್ರಾಬ್ಲಮ್ ಆಗೋದ್ರಿಂದ ಇನ್ಫ್ರಾಸ್ಟ್ರಕ್ಚರು ಪ್ಲಸ್ಸು ವೈಜ್ಞಾನಿಕವಾಗಿ ತಯಾರು ಮಾಡುವಂಥ ಉತ್ಪನ್ನಗಳು ಅದರ ಜೊತೆಗೆ ಬೇರೆ ಬೇರೆ ರೀತಿ ಎಷ್ಟು ದಿನ ನಾವು ಅದನ್ನು ಇಡ್ಬೋದು, ಹಾಳಾಗದೆ, ಎಕ್ಸ್ಪೈರಿ ಡೇಟೆಡು, ಮ್ಯಾನುಫ್ಯಾಕ್ಚರ್ ಡೇಟು, ನ್ಯೂಟ್ರಿಷನಲ್ ಕಾಂಪೋಸಿಷನ್ಸು, ನ್ಯೂಟ್ರಿಷನಲ್ ಲೇಬಲಿಂಗ್ ಇವೆಲ್ಲ ನಾವು ಮಾಡಿಕೊಂಡು ಪ್ರತಿಯೊಂದು ತಾಲೂಕಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ಸಲ್ಲಿ ಎಫ್ ಎಸ್ ಎಸ್ ಐ ಆಫೀಸರ್ ಇರ್ತಾರೆ. ನೀವು ಅಲ್ಲಿ ನಿಮ್ಮವೆಲ್ಲ ಫೆಸಿಲಿಟಿಯನ್ನು ಕ್ರಿಯೇಟ್ ಮಾಡಿ ವೈಜ್ಞಾನಿಕವಾಗಿ ನಿಮ್ಮವೆಲ್ಲ ರೆಡಿ ಮಾಡಿಕೊಂಡು ಅವ್ರ ಹತ್ರ ನೀವು ಅಪ್ರೋಚ್ ಮಾಡಿದರೆ ಅವರು ನಿಮಗೆ ಕೇಳ್ತಾರೆ ನಿಮ್ಮದು ಟ್ರೇಡ್ ಲೈಸೆನ್ಸ್ ಇದೆಯಾ, ಅಥವಾ ಈ ಯಾವುದು ಪ್ರಾಡಕ್ಟ್ ಪ್ರಿಪ್ರೇಷನ್ನು ಅದರ ಬಗ್ಗೆ ಕೆಲವು ದಾಖಲೆಗಳನ್ನು ಕೇಳ್ತಾರೆ. ಈ ದಾಖಲೆಗಳನ್ನು ನೀವು ಕೊಟ್ಟರೆ ಅವರಿಗೆ ಅವರು ನಿಮ್ಮ ಈ ಪ್ಲೇಸಿಗೆ ಬಂದು ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ಈ ಎಫ್ ಎಸ್ ಎಸ್ ಐ ಮಾನದಂಡಗಳ ಒಡವೆ ನಿಮಗೆ ಬರುತ್ತಾ, ನೀವು ನಿಮ್ಮ ಯೂನಿಟ್ ಬರ್ತಾ ಇದೆಯಾ, ಅಥವಾ ಈ ಉತ್ಪನ್ನಗಳನ್ನು ನಾವು ಸರ್ಟಿಫೈ ಮಾಡಬಹುದಾ, ಇದೆಲ್ಲ ನೋಡಿಬಿಟ್ಟು ಲಾಸ್ಟಿಗೆ ಅವರು ಪರವಾನಿಗೆಯನ್ನು ನಿಮಗೆ ನೀಡ್ತಾರೆ. ಈ ಪರವಾನಿಗೆ ಸಾಮಾನ್ಯವಾಗಿ ಇಯರ್ಲಿ ಇರುತ್ತೆ, ಯಾಕಂದರೆ ನೀವು ಪ್ರತಿ ವರ್ಷ ಅದನ್ನು ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ. ನಾಮಿನಲ್ ಫೀ ಅದು ಗೌರ್ಮೆಂಟ್ ಫೀ ಇರುತ್ತೆ, ತಾವು ಪೇ ಮಾಡಬೇಕಾಗುತ್ತೆ. ಅದು ತಗೊಂಡ್ರೆ ನಿಮಗೆ ಲೈಸೆನ್ಸ್ ನಂಬರ್ ಇರುತ್ತೆ, ಅದನ್ನು ನೀವು ಪ್ರತಿ ವರ್ಷ ರಿನ್ಯೂವಲ್ ಮಾಡ್ಕೋಬೇಕಾಗಿದೆ. ಅದು ಕರ್ನಾಟಕದಲ್ಲಿ ಮಾಡುವಾಗ, ಅದೇ ನೀವು ಎಫ್ ಎಸ್ ಎಸ್ ಎನ್ನು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಿಗೆ ತಾವು ಏನಾದರೂ ಮಾರಬೇಕು, ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡಬೇಕು ಅನ್ನೋದಾದರೆ ಅಲ್ಲಿ ಬೇರೆ ಥರ ಲೈಸೆನ್ಸ್, ಅದು ನ್ಯಾಷನಲ್ ಲೆವೆಲಲ್ಲಿ ತಾವು ಲೈಸೆನ್ಸ್ ತೊಗೋಬೇಕಾಗುತ್ತೆ. ಅದು ಸಹ ಹಾಗೇ ಪ್ರತಿ ವರ್ಷ ರಿನ್ಯೂವಲ್ ಮಾಡ್ಕೋಬೇಕು. ಈ ಒಂದು ನಾನು ಓವರಾಲ್ ಹೇಳೋದಂದರೆ ಯಾವುದೇ ಉತ್ಪನ್ನಗಳನ್ನು ತಾವು ತಯಾರು ಮಾಡಿ ಉತ್ಪಾದನೆ ಮಾಡಿ ಮಾರುಕಟ್ಟೆಯಲ್ಲಿ ತಾವು ಬಿಡಬೇಕಂದ್ರೆ ಇವೆಲ್ಲ ಗುಣಮಟ್ಟ ಹಾಗೂ ಸೇಫ್ಟಿ ಅನ್ನೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಎಫ್ ಎಸ್ ಎಸ್ ಎಲ್ ಲೈಸೆನ್ಸು ಇದು ಮ್ಯಾಂಡೇಟರಿ, ಯಾವುದೇ ಉತ್ಪನ್ನಗಳು ಮಾಡಲೇಬೇಕಾಗಿದೆ. ಆಯಾ ಡಿಸ್ಟ್ರಿಕ್ಸಲ್ಲಿ ಆಫೀಸರ್ಸ್ ಇರ್ತಾರೆ, ಅವ್ರಿಗೆ ಅಪ್ರೋಚ್ ಮಾಡಿದರೆ ಲೈಸೆನ್ಸ್ ನಿಮಗೆ ಸಿಗುತ್ತೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆಯ ಲಭ್ಯತೆ ಯಾವ ರೀತಿ? ಈಗ ಸಾಮಾನ್ಯವಾಗಿ ಡೊಮೆಸ್ಟಿಕ್ ಮಾರ್ಕೆಟಿಗೆ ನಮಗೆಲ್ಲ ಗೊತ್ತಿರೋ ಪ್ರಕಾರ ಈಗ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟು ಅಂತ ಬಂದು ನಮ್ಮ ಭಾರತ ಸರ್ಕಾರದ್ದು, ಸಾಮಾನ್ಯವಾಗಿ ಡೊಮೆಸ್ಟಿಕ್ ಕನ್ಸಂಪ್ಷನ್ ಜಾಸ್ತಿ ಆಗಬೇಕು ಅಂತ. ನಾವೇನು ಮಾಡ್ತೀವಿ, ಈಗ ಸಿಗಡಿ ಬೆಳಿತೀವಿ, ಒಳ್ಳೊಳ್ಳೆ ಮೀನನ್ನು ಬೆಳಿತೀವಿ, ಉತ್ಪಾದನೆ ಮಾಡ್ತೀವಿ, ನಾವು ಎಕ್ಸ್ಪೋರ್ಟ್ ಮಾಡಿಬಿಡ್ತೀವಿ. ಆವಾಗ ನಮಗೆ ದೇಶೀಯ ಇದರಲ್ಲಿ ಡೊಮೆಸ್ಟಿಕ್ ಕನ್ಸಂಪ್ಷನ್ ಇರೋಲ್ಲ ನಮಗೆ. ಈ ನಿಟ್ಟಿನಲ್ಲಿ ಇದು ಒಂದು ಡೊಮೆಸ್ಟಿಕ್ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ, ಆದರೆ ಈ ಪರ್ ಕ್ಯಾಪಿಟ ಕನ್ಸಂಪ್ಷನ್ ಅನ್ನೋದು ಇನ್ನೂ ಕಮ್ಮಿನೇ ಇದೆ ನಮ್ಮ ರಾಜ್ಯದಲ್ಲಿ. ಆದರೆ ಈಗ ನೀವು ಡೊಮೆಸ್ಟಿಕ್ ಮಾರ್ಕೆಟನ್ನು ತುಂಬ ಸ್ಟೆಬಿಲೈಸ್ ಆಗಿ ಎಕ್ಸ್ಪೋರ್ಟ್ ಮಾರ್ಕೆಟ್ಗೂ ಸಹ ತಾವು ಲಗ್ಗೆ ಇಡ್ಬೋದು. ಆದರೆ ಎಕ್ಸ್ಪೋರ್ಟ್ ಮಾರ್ಕೆಟ್ ಅಂತ ಬಂದಾಗ ತುಂಬ ವಿವಿಧ ರೀತಿಯ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ಈ ಒಂದು ಮಂಗಳೂರಿಂದ ಕಾರವಾರ ಆ ಸ್ಟ್ರೆಚ್ಚಲ್ಲಿ ಸುಮಾರು 340 ಕಿಲೋಮೀಟರ್ ಇದೆ ನಮ್ಮದು ಕೋಸ್ಟಲ್ ಲೈನು. ಈ ಕೋಸ್ಟಲ್ ಲೈನಲ್ಲಿ ಸುಮಾರು 47 ಫಿಶ್ ಪ್ರಾಸೆಸಿಂಗ್ ಇಂಡಸ್ಟ್ರಿ, ಅದರಲ್ಲಿ ಫಿಶ್ ಮೀಲ್ ಆ್ಯಂಡ್ ಆಯಿಲು, ಫ್ರೋಜನ್ ಇಂಡಸ್ಟ್ರಿ ಮತ್ತು ಸುರ್ಮಿ ಇಂಡಸ್ಟ್ರಿ ಇದೆ. ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ಎಲ್ಲ ಒಳ್ಳೆ ಮೆಟೀರಿಯಲ್ ತಂದು ಅದನ್ನು ಪ್ರಾಸೆಸ್ ಮಾಡಿ ಬೇರೆ ದೇಶಕ್ಕೆ ರಫ್ತು ಮಾಡ್ತಾರೆ. ಸಾಗರೋತ್ಪನ್ನಗಳನ್ನು ಅವರು ತಂದು ಬೇರೆ ಬೇರೆ ರೀತಿಯಲ್ಲಿ ರಫ್ತನ್ನು ಮಾಡ್ತಾರೆ. ಆದರೆ ಈ ಎಕ್ಸ್ಪೋರ್ಟ್ ಮಾರ್ಕೆಟ್ ಅಂತ ಬಂದಾಗ ತುಂಬ ಸ್ಟ್ರಿಂಜೆನ್ಸಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ, ಅದರಲ್ಲಿ ನೀವು HACCP ಅಂತ ಒಂದು ಸ್ಟ್ಯಾಂಡರ್ಡ್ಸ್ ಇದೆ, ಅಥವಾ ಹಜಾರ್ಡ್ ಅನಾಲಿಸಿಸ್ ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ ಅಂತ. ಅಂದರೆ ನೀವು ಒಂದು ಉತ್ಪನ್ನವನ್ನು ಮಾಡುವಾಗ ಪ್ರತಿಯೊಂದು ಸ್ಟೇಜಸ್ಸಲ್ಲಿ ಏನೇನು ಹಜಾರ್ಡ್ಸು ಅದನ್ನು ಹೆಂಗೆ ರೆಕ್ಟಿಫೈ ಮಾಡಬೇಕು. ಈಗ ಅದರಲ್ಲಿ ಫಿಸಿಕಲ್ ಹಜಾರ್ಡ್ ಅಂತ ಹೇಳ್ತೀವಿ ನಾವು, ಮೈಕ್ರೋಬೆಲ್ ಹಜಾರ್ಡ್ಸ್ ಅಂತ ಹೇಳ್ತೀವಿ, ಕೆಮಿಕಲ್ ಹಜಾರ್ಡ್ಸ್ ಅಂತ, ಯಾವುದೇ ಹಜಾರ್ಡ್ಸ್ಗಳು ಇರಬಾರ್ದು ಒಂದು. ಹಾಗೆ ಇನ್ನೊಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿದರೆ ಕೊಡೆಕ್ಸ್ ಅಲಿಮೆಂಟೀರಿಯಸ್ ಕಮಿಷನ್ ಅಂತ ಒಂದಿದೆ, ಅದು FAO ಮತ್ತು WHO ಎರಡು ಸೇರಿ ಮಾಡಿರೋವಂಥ ಸ್ಟ್ಯಾಂಡರ್ಡ್. ಇದರ ಜೊತೆಗೆ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ISO ಸ್ಟ್ಯಾಂಡರ್ಡ್ಸ್ ಅಂತ ಬರುತ್ತೆ, ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಜೇಷನ್ಸ್ ಅಂತ. ಅದಲ್ಲದೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಅಂತ ಸ್ಟ್ಯಾಂಡರ್ಡ್ಸ್ ಎಲ್ಲ ಇದೆ. ಇದೆಲ್ಲ ಸ್ಟ್ಯಾಂಡರ್ಡ್ಸ್ಗಳು ಸಾಮಾನ್ಯವಾಗಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗಳು. ಎಕ್ಸ್ಪೋರ್ಟ್ ಅಂತ ಬಂದರೆ ನಾವು ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಕಳಿಸುವಂಥ ಪ್ರಕ್ರಿಯೆ. ಆದರೆ ಅಲ್ಲಿ ಎಕ್ಸ್ಪೋರ್ಟ್ ಅಂತ ಬಂದಾಗ ಒಂದು ನಮ್ಮದು ನ್ಯಾಷನಲ್ ಏಜೆನ್ಸಿ ಇದೆ, ಅದರಲ್ಲಿ ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಕೌನ್ಸಿಲ್ ಅಂತ ಬರುತ್ತೆ. ಅದರ ಆ ಅಂಗಸಂಸ್ಥೆಯಲ್ಲಿ ಕೆಲವು ಏಜೆನ್ಸಿಗಳಿದ್ದಾವೆ, ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಏಜೆನ್ಸಿ ಅಂತ ಪ್ರತಿ ಒಂದು ರಾಜ್ಯದಲ್ಲಿ ಇರುತ್ತವೆ. ಈಗ ನೀವು ಅದರ ಜೊತೆಗೆ ಈಗ ನೀವು ಸಾಮಾನ್ಯವಾಗಿ ಸಾಗರೋತ್ಪನ್ನಗಳನ್ನು ನೀವು ಮಾಡಿದರೆ ಅದರಲ್ಲಿ MPED ಅಂತ ಇನ್ನೊಂದು ಸಂಸ್ಥೆ ಇದೆ, ಮೆರೈನ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೆಡ್ ಕ್ವಾರ್ಟರ್ ಕೊಚ್ಚಿನ ಇರುತ್ತೆ. ಆದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರದ್ದು ರೀಜನಲ್ ಸೆಂಟರ್ ಇರುತ್ತೆ. ಆವಾಗ ನೀವು ಅವ್ರ ಹತ್ರ ಪರವಾನಿಗೆ ಪಡೆದು ಅವರು ನಿಮಗೆ ಸರ್ಟಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಒಂದು ಉತ್ಪನ್ನವನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾಗೆ ತಾವು ರಫ್ತು ಮಾಡ್ತಾ ಇದ್ದೀರಾ, ಆದರೆ ಆ ದೇಶದ ಮಾನದಂಡಗಳು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ಗಳನ್ನು ತಾವು ಅಳವಡಿಸಿ ಪ್ರಾಸೆಸ್ ಮಾಡಿ ಮಾಡುವಂಥದ್ದು. ಈಗ ಎಲ್ಲಾದರೂ ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ಪ್ರಕಾರ ಆಂಟಿಬಯೋಟಿಕ್ ರೆಸಿಡಿವ್ ಇರಬಾರ್ದು ಸರ್ಟನ್ ಲೆವೆಲ್ ಅಂತ ಇರುತ್ತೆ. ಕೆಲವು ಆಂಟಿಬಯೋಟಿಕ್ಸ್ ನಾವು ಹ್ಯೂಮನ್ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಕ್ಲೋರಾಂಫೆನಿಕಲ್ ಈ ಥರ ಆಂಟಿಬಯೋಟಿಕ್ಸನ್ನು ಈ ಸಿಗಡಿ ಸಾಕುವಂಥ ಟೈಮಲ್ಲಿ ಸಹ ಹಾಕ್ತಾರೆ ಅಂತ ಒಂದು ಸುಮಾರು ಎಕ್ಸಾಂಪಲ್ಸ್ಗಳಿದೆ. ಅದು ಮೀಟಲ್ಲಿ ಬರುತ್ತೆ, ನಾವು ಅದನ್ನು ತಿಂದರೆ ಪ್ರಾಬ್ಲಮ್ ಆಗುತ್ತೆ ಒಂದು ಕನ್ಸರ್ನು. ಹಾಗಾಗಿ ಈ ಥರ ದೇಶಗಳಿಗೆ ನಾವು ಮಾರುವಾಗ ಆ ಒಂದು ಲೆವೆಲ್ಗೆ ನಾವು ಮೇಂಟೈನ್ ಮಾಡಬೇಕು. ಸಪೋಸ್ ಈಗ ಆ ಲೆವೆಲ್ ಮೇಂಟೈನ್ ಮಾಡಲ್ಲ, ನೀವು ಅಲ್ಲಿ ರೀಚ್ ಆದಮೇಲೆ ಆ ದೇಶದ ಸರ್ವಿಲೆನ್ಸ್ ಸಿಸ್ಟಮೇ ಬೇರೆ ಇರುತ್ತೆ. ಅವರೆಲ್ಲಾದರೂ ಡಿಟೆಕ್ಟ್ ಮಾಡಿದರೆ ಆಂಟಿಬಯೋಟಿಕ್ ನಿಮ್ಮ ಪ್ರಾಡಕ್ಟಲ್ಲಿ ಇದೆ ಅಂತ, ಅವಾಗ ಏನು ಮಾಡ್ತಾರೆ, ಎಂಟೈರ್ ಕನ್ಸರ್ನ್ ಮೆಡಿಸನ್ ವಾಪಸ್ ಕಳಿಸ್ತಾರೆ. ಇವೆಲ್ಲ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಎಕ್ಸ್ಪೋರ್ಟ್ ಮಾರ್ಕೆಟ್ಗಳು ತುಂಬ ಕ್ವಾಲಿಟಿ ಸ್ಟ್ರಿಂಜೆಂಟ್ ಇರಬೇಕು. ನಾವು ಈಗ ನಮ್ಮ ಕೇಳುಗರಿಗೆ ನಾನು ಹೇಳೋದಂದರೆ, ನೀವು ಎಕ್ಸ್ಪೋರ್ಟ್ ಮಾರ್ಕೆಟಿಗೆ ನಾವು ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಮೊದಲು ಈ ಡೊಮೆಸ್ಟಿಕ್ ಮಾರ್ಕೆಟನ್ನು ನೀವು ಕೇಟರ್ ಮಾಡಿದರೆ ಸಾಮಾನ್ಯವಾಗಿ ನೀವು ಆರ್ಥಿಕ ಇದರಲ್ಲಿ ನೀವು ತುಂಬ ಸದೃಢರಾಗ್ತೇನೆ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈಗ ಪ್ರಾಥಮಿಕ ಹಂತದ ಸಂಸ್ಕರಣೆ ಮಾಡುವಾಗ ಏನೆಲ್ಲ ಪೂರ್ವ ತಯಾರಿಗಳನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ? ಈಗ ನಾನಾಗಲೇ ಹೇಳ್ದಾಗೆ ಈ ಮೀನು ಸಂಸ್ಕರಣೆ ಅನ್ನೋದು ಒಂದು ಚಾಲೆಂಜಿಂಗ್ ಜಾಬ್, ಯಾಕಂದರೆ ಬೇರೆ ಮಾಂಸ ಥರ ಅಲ್ಲ. ಈಗಾಗಲೇ ನಾವು ಹೇಳಿದಾಗೆ ಮೀನಲ್ಲಿ ಅತ್ಯಧಿಕವಾಗಿ ನ್ಯೂಟ್ರಿಯೆಂಟ್ಸ್ಗಳಿರೋದ್ರಿಂದ ಮತ್ತು ಅತಿ ವೇಗವಾಗಿ ರೋಗಕಾರಕ ಸೂಕ್ಷ್ಮಾಣುಜೀವಿಗಳಿಂದ ಹಾಳಾಗುವಂಥ ಉತ್ಪನ್ನ ಇದು. ಹಾಗಾಗಿ ಅದನ್ನು ಉತ್ತಮ ರೀತಿಯಲ್ಲಿ ಈಗ 1:2 ಅಥವಾ 1:3 ರೇಷೋ ಅಂತ ಹೇಳ್ತೀನಿ ನಾವು ವಯಸ್ಸು, ಯಾಕಂದರೆ ಮೀನು ಅದನ್ನು ಹಿಡಿದ್ಮೇಲೆ ಅದರ ತಾಜಾತನ ಗುಣಮಟ್ಟ ನಾವು ಕಾಪಾಡ್ಕೋಬೇಕಂತ ಹೇಳಿದೆ, ಯಾಕಂದರೆ ಅದು ಕನ್ಸ್ಯೂಮರ್ ರೀಚ್ ಆಗೋವರೆಗೂ ನಾವು ಕಾಪಾಡಬೇಕಾಗುತ್ತೆ. ಹಾಗಾಗಿ ಉತ್ತಮ ರೀತಿಯಲ್ಲಿ ಐಸು ಮತ್ತು ಮೀನು ರೇಷೋದಲ್ಲಿ ನಾವು ಮೊದಲನೇದಾಗಿ ಅದನ್ನು ಜೋಪಾಸಣೆ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಈ ರಿಲೇಟಿವ್ ಸ್ಪಾಯ್ಲೇಜ್ ರೇಟನ್ನು ಕಮ್ಮಿ ಮಾಡಬಹುದು. ತದನಂತರ ಏನಾಗಿದೆ, ಸುಮಾರು ಇಂಡಸ್ಟ್ರಿಗಳು ಏನು ಮಾಡ್ತಾರೆ, ಅದನ್ನು ಫ್ರೀಜ್ ಮಾಡ್ತಾರೆ, -35 to -40 ಟೆಂಪರೇಚರ್ ಫ್ರೀಜ್ ಮಾಡ್ತಾರೆ ಸುಮಾರು 3 ಗಂಟೆಗಳ ಕಾಲ. ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಡ್ತಾರೆ, -20 degrees ಇದೆ. ಅವಾಗ ಏನಾಗುತ್ತೆ, ಸುಮಾರು 6 ತಿಂಗಳ ಕಾಲ ನೀವು ಆ ಥರ ಮೀನುಗಳನ್ನು ವಿವಿಧ ರೀತಿಯಲ್ಲಿ ನೀವು ತಾವು ಕನ್ಸ್ಯೂಮ್ ಮಾಡ್ಬೋದು. ಹಾಗೆ ಅದರ ಜೊತೆಗೆ ವಿವಿಧ ರೀತಿಯ ಮೌಲ್ಯವರ್ಧನೆ ಮಾಡಲಿಕ್ಕೆ ಅದೊಂದು ತುಂಬ ಅತ್ಯವಶ್ಯಕ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಈಗ ಕಚ್ಚಾ ವಸ್ತುಗಳೆಲ್ಲ ಆಯ್ಕೆ ಮಾಡುವಾಗ ಯಾವ ಯಾವ ಅಂಶಗಳನ್ನು ನಾವು ಅದರ ಗುಣಮಟ್ಟ ಕಾಪಾಡಲಿಕ್ಕೆ ನೋಡ್ಕೊಳ್ಬೇಕಾಗ್ತದೆ? ಈ ರೆಡಿ ಟು ಈಟ್ ಪ್ರಾಡಕ್ಟ್ ಅಂತ ನಾನು ಹೇಳಿದೆ ಆಗಲೇ, ಈಗ ಮೀನಿನ ಕರಿ ಇರ್ಬೋದು, ಯಾವುದೀಗ ಗೋವನ್ ಕರಿ ಅಥವಾ ಮ್ಯಾಂಗ್ಳೂರ್ ಅಥೆಂಟಿಕ್ ಕರಿ ಇರ್ಬೋದು, ಅಥವಾ ಈ ಬೆಂಗಳೂರು ಕರಿ ಅಥವಾ ಚೆನ್ನೈ ನಾರ್ತ್ ಈಸ್ಟರ್ನು, ವಿವಿಧ ರೀತಿಯ ಬೇರೆ ಬೇರೆ ಕಲ್ಲಿನ ರೆಸಿಪಿಗಳನ್ನು ನಾವು ಮಾಡಿರ್ತೀವಿ. ಈಗ ಆ ರೆಸಿಪಿಗಳನ್ನು ಈ ಮಸಾಲವನ್ನು ಮಾಡಬೇಕಂತೇಳಿದ್ರೆ ನಾವು ಉತ್ತಮ ರೀತಿ ಇರೋ ಸ್ಪೈಸಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಆಮೇಲೆ ಇವೆಲ್ಲ ಸರ್ಟಿಫೈಡ್ ಇಂಗ್ರೀಡಿಯೆಂಟ್ಸನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಈವನ್ ಸಾಲ್ಟು ಸಹ ತುಂಬ ಅಯೋಡೈಸ್ಡ್ ಇರಬೇಕು ಅಂತ ಹೇಳಿದೆ, ಯಾಕಂದರೆ ಈಗ ಎಲ್ಲ ಕಡೆ ಅಯೋಡೈಸ್ ಸಾಲ್ಟ್ ಯೂಸ್ ಮಾಡ್ತಾರೆ, ಮೀನಲ್ಲೂ ಸಹ ಅಯೋಡಿನ್ ಪ್ರಮಾಣ ಇದೆ. ಆದರೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ನಾವು ಯಾವುದೇ ಒಂದು ಉತ್ಪನ್ನಗಳನ್ನು ಈಗ ಮಾಡಬೇಕಂತ ಹೇಳಿದ್ರು ಸಹ ಅವೆಲ್ಲ ಉತ್ತಮ ಗುಣಮಟ್ಟದ ಇಂಗ್ರೀಡಿಯೆಂಟ್ಸೇ ನಾವು ಮಾಡಬೇಕಾಗುತ್ತೆ. ಈಗ ಎಲ್ಲೆಲ್ಲ ಮಾರ್ಕೆಟಲ್ಲಿ ಸಿಗುವಂಥ ಉತ್ಪನ್ನಗಳನ್ನು ಲೋ ಕ್ವಾಲಿಟಿ ಉತ್ಪನ್ನಗಳು ಮಾಡಿದರೆ ಆಲ್ವೇಸ್ ಇದು ರಿಫ್ಲೆಕ್ಟಿಂಗ್ ದಿ ಎಂಡ್ ಪ್ರಾಡಕ್ಟ್ ಕ್ವಾಲಿಟಿ. ಈಗ ಒಳ್ಳೆ ಕ್ವಾಲಿಟಿ ಇದ್ದರೆ ಅದು ಎಂಡ್ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಒಂದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಹಾಗಾಗಿ ಉತ್ತಮ ರೀತಿಯ ಗುಣಮಟ್ಟದ ಇಂಗ್ರೀಡಿಯೆಂಟ್ಸ್ಗಳನ್ನು ನಾವು ಖರೀದಿ ಮಾಡಿ ಈ ತರ ಉತ್ಪನ್ನಗಳನ್ನ ನಾವು ಮಾಡಿದ್ರೆ ನೀವು ಜಾಸ್ತಿ ದಿನ ಅದನ್ನ ಹಾಳಾಗದನ್ನ ಇಡುವಂತ ಒಂದು ಪ್ರಕ್ರಿಯೆ. ಈಗ ಸುರಕ್ಷಿತವಾಗಿ ಬಳಸುವ ಅವಧಿ ಅಂದ್ರೆ ಶೆಲ್ಫ್ ಲೈಫ್ ಹೆಚ್ಚಿಸಲು ಯಾವ ಸಂಗ್ರಹಣಾ ವಿಧಾನ ಪರಿಣಾಮಕಾರಿ ಅಂತ ಹೇಳ್ತೀವಿ? ಈಗ ಸಾಮಾನ್ಯವಾಗಿ ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮೀನ್ ಹಿಡಿದ ಮೇಲೆ ಮೊದಲೇ ಐಸ್ ಅಲ್ಲಿ ಹಾಕ್ತಾರೆ. ಅದನ್ನ ನೀವು ಸಾಮಾನ್ಯವಾಗಿ ಐಸ್ ಅನ್ನ ಅವಾಗ ಇವಾಗ ಚೇಂಜ್ ಮಾಡ್ತಾ ಇದ್ರೆ ಒಂದು ವಾರ ಅಥವಾ ಮ್ಯಾಕ್ಸಿಮಮ್ ಒಂದು 2 weeks ಇಡಬಹುದು ನೀವು. ಅಂದ್ರೆ ನೀವು ಅವಾಗ ಇವಾಗ ಐಸ್ ಅನ್ನ ಚೇಂಜ್ ಮಾಡ್ಬೇಕಾಗುತ್ತೆ ಬೇರೆ ಬೇರೆ ಅನುಪಾತದಲ್ಲಿ. ಇದಲ್ಲದೆ ಈಗ ಹೇಗೆ ಮಾಡ್ತಾರೆ ಅಂದರೆ ಅದಾದಲ್ಲೇ ಫ್ರೀಜಿಂಗ್ ಮಾಡ್ತಾರೆ, ವೆರಿ ಲೋ ಟೆಂಪರೇಚರ್ ಫ್ರೀಜ್ ಮಾಡುವಾಗ -20 degrees ಸುಮಾರು 6 ತಿಂಗಳ ಕಾಲ ನೀವು ಯಾವುದೇ ರೀತಿ ಕ್ವಾಲಿಟಿ ಕಾಂಪ್ರಮೈಸ್ ಅಲ್ಲಿ ಇಡಬಹುದು. ಅದೊಂದು ಇದೆ. ಆದರೆ ಇದನ್ನು ನೀವು ವಿವಿಧ ರೀತಿಯ ಉತ್ಪನ್ನಗಳನ್ನು ತಾವು ತಯಾರು ಮಾಡಿದರೆ ಅದರಲ್ಲಿ ಈಗ ನಾನು ಹೇಳಿದಾಗೆ ಈಗ ರೆಡಿ ಟು ಈಟ್ ಪ್ರಾಡಕ್ಟ್ ರಿಟ್ರಾಟೇಬಲ್ ಪೌಚು ಅದನ್ನು ನೀವು ಸುಮಾರು 2 ವರ್ಷಗಳ ಕಾಲ ನಾರ್ಮಲ್ ರೂಮ್ ಟೆಂಪರೇಚರ್ ಇಡಬಹುದು. ಇದಲ್ಲದೆ ಕೆಲವು ಆಕ್ಟಿವ್ ಪ್ಯಾಕೇಜಿಂಗ್ ಅಂತ ಇರುತ್ತೆ, ಇಂಟೆಲಿಜೆಂಟ್ ಪ್ಯಾಕೇಜಿಂಗ್ ಇರುತ್ತೆ, ಅಥವಾ ಮಾಡಿಫೈಡ್ ಅಟ್ಮಾಸ್ಫಿಯರಿಕ್ ಪ್ಯಾಕೇಜಿಂಗ್ ಇರುತ್ತೆ, ಅಥವಾ ಫಿಶ್ ಸಾಸೇಜ್ ಅಂತ ನಾವು ಮಾಡ್ತೀವಿ. ಇವೆಲ್ಲ ಸ್ಟರ್ಲೈಸ್ ಪ್ರಾಡಕ್ಟ್ ಇಲ್ಲದೆ ಇರೋದ್ರಿಂದ ಪಾಶ್ಚರೈಸ್ ಪ್ರಾಡಕ್ಟು ತುಂಬ ಅತಿ ಜಾಸ್ತಿ ಟೆಂಪರೇಚರ್ನ ಪ್ರಾಸೆಸ್ ಮಾಡಲ್ಲ. ಹಾಗಾಗಿ ನಾವು ಕೆಲವು ಅದನ್ನು ರೆಫ್ರಿಜರೇಟೆಡ್ ಟೆಂಪರೇಚರ್ ಸ್ಟೋರೇಜ್ ಬೇಕಾಗ್ಬೋದು. ಹಾಗೆ ಈಗ ಮೀನಿನ ಖಾದ್ಯ ಉತ್ಪನ್ನಗಳ ತಯಾರಿಕೆಯಲ್ಲಿ ತರಬೇತಿ ಕಾರ್ಯಾಗಾರಗಳು ಎಷ್ಟು ಪ್ರಾಮುಖ್ಯತೆ ಹೊಂದಿದೆ? ಈಗ ಸಾಮಾನ್ಯವಾಗಿ ಯಾವುದೇ ಉದ್ಯಮಗಳನ್ನು ನಾವು ಶುರು ಮಾಡಿದರೆ ಅಥವಾ ಕಲಿಕೆ ಅನ್ನೋದು ತುಂಬ ಪ್ರಾಮುಖ್ಯವಾದದ್ದು. ಯಾಕಂದರೆ ಈಗ ನಾವು ಉತ್ಪಾದನೆ ಮಾಡುವಂಥ ಉತ್ಪನ್ನಗಳನ್ನು ನಾವು ಬೇರೆಯವರಿಗೆ ತಿನ್ನಲಿ ಕೊಡುವಾಗ ಎಲ್ಲ ರೀತಿಯ ಮಾನದಂಡಗಳನ್ನು ಅಳವಡಿಸಬೇಕಾಗುತ್ತೆ. ಅದಕ್ಕೆ ಮುಖ್ಯವಾಗಿ ಇವರು ಯಾವ್ಯಾವ ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಉತ್ಪನ್ನಗಳಿಗೆ ತಯಾರು ಮಾಡಲಿಕ್ಕೆ ತರಬೇತಿ ಅಲ್ಲಿ ಏನು ಪ್ರಾಮುಖ್ಯತೆ ಇದೆ, ಮಹತ್ವ ಇದೆ ಅಂತ ಅಂಥ ವಿದ್ಯಾಸಂಸ್ಥೆಯಲ್ಲಿ ಹೋಗಿ ನಿರಂತರವಾಗಿ ಒಂದು ಸರಿ ಅಲ್ಲ ರಿಪೀಟೆಡ್ ಆಗಿ ಅವರು ಟ್ರೈನಿಂಗ್ ತಗೊಂಡು ಅವಾಗ ಅವರು ಸ್ವಂತ ಉದ್ಯಮೆಯನ್ನು ಮಾಡ್ಬೋದಾಗಿದೆ ಇದರಲ್ಲಿ. ಆದರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಾವು ನಿರಂತರವಾಗಿ ಸುಮಾರು 35-40 ತರಬೇತಿ ಕಾರ್ಯಕ್ರಮಗಳನ್ನು ಅದು COVID-19 ಆದಮೇಲಿಂದ ನಾವು ಮಾಡ್ತಾನೆ ಇದ್ದೀವಿ. ಇದರಲ್ಲಿ ತುಂಬ ಕ್ರಿಯಾಶೀಲ ಮೀನುಗಾರರು ಭಾಗವಹಿಸ್ತಾರೆ ಮತ್ತು ಅವರದೇ ಆದ ಒಂದು ಇದರಲ್ಲಿ ತಮ್ಮ ಉದ್ಯಮಗಳನ್ನು ಶುರು ಮಾಡಿಕೊಂಡಿರುವಂಥ ಸುಮಾರು ಎಕ್ಸಾಂಪಲ್ಸ್ಗಳಿದೆ. ಆದರೆ ತರಬೇತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದು. ಯಾಕಂದರೆ ಈಗ ಸಾಮಾನ್ಯವಾಗಿ ನಾನು ಹೇಳೋ ಹಾಗೆ ಮೀನಿನ ಉಪ್ಪಿನಕಾಯಿ ಅಥವಾ ಸೆಗಡಿ ಉಪ್ಪಿನಕಾಯಿ ಅದರಲ್ಲಿ ಸಾಲ್ಟ್ ಎಷ್ಟು ಹಾಕಬೇಕು ಅಥವಾ ಅಸಿಡಿಟಿ ಎಷ್ಟಿರಬೇಕು ಅಂತ ನಾವು ಒಟ್ರಾಸಿ ಹಾಕ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಅದೇನು ವೈಜ್ಞಾನಿಕವಾಗಿ ಮಾಡಬೇಕಾಗಿ, ಯಾಕಂದ್ರೆ ನಾವು ಬೇರೆಯವರಿಗೆ ತಿನ್ನಲಿ ಕೊಡುವಂಥದ್ದು FSS ಲೇಸನ್ ತೊಗೊಳ್ಳೋಣಂತಿರೋದು ಆ ರೀತಿಯಲ್ಲಿ ನಾವು ವೈಜ್ಞಾನಿಕವಾಗಿ ಯಾವ ಥರ ಮಾಡಬೇಕು, ಪ್ಯಾಕೇಜಿಂಗ್ ಹೇಗೆ, ಆಮೇಲೆ ಇದು ಎಕ್ಸ್ಪೈರಿ ಡೇಟ್ ಎಷ್ಟು ದಿನ ಇಡಬಹುದು, ನೀವು ಎಷ್ಟು ದಿನಗಳ ಕಾಲ ಇದನ್ನು ಹಾಗೆ ಟೆಂಪರೇಚರ್ ಯಾವ ಟೆಂಪರೇಚರ್ ಇಡಬಹುದು, ಪೌಷ್ಟಿಕಾಂಶಗಳು ಇವೆಲ್ಲ ಕಲಿಬೇಕಂದ್ರೆ ತರಬೇತಿ ಬಹಳ ಮಹತ್ವ ಅಂತ ನಾನು ಇಲ್ಲೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಉದ್ಯಮಶೀಲತೆ ಅವಕಾಶಗಳು ಎಷ್ಟು? ಈಗ ಸಾಮಾನ್ಯವಾಗಿ ನಾನಿಲ್ಲಿ ಹೇಳಬೇಕಂದ್ರೆ ಭಾರತ ಘನ ಸರ್ಕಾರದ ಕೆಲವು ಯೋಜನೆಗಳಿದ್ದಾವೆ. ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ಅಥವಾ MSME ಕಾನ್ಸೆಪ್ಟು, ಈ ಸುಮಾರು ಯೋಜನೆಗಳು ಮಿನಿಸ್ಟ್ರಿ ಆಫ್ ಫುಡ್ ಪ್ರಾಸೆಸಿಂಗ್ ಇಂದ ಇಂಡಸ್ಟ್ರೀಸಿಂದ ಸುಮಾರು ಯೋಜನೆಗಳಿದ್ದಾವೆ. ಅಥವಾ ಈ ನ್ಯಾಷನಲ್ ಫಿಷರೀಸ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದೆ ನಮ್ಮದು, ರಾಷ್ಟ್ರೀಯ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿ ಹೈದರಾಬಾದಲ್ಲಿ, ಇವೆಲ್ಲ ಸುಮಾರು ಯೋಜನೆಗಳಲ್ಲಿ ಏನಿದೆ ಅಂತ ಹೇಳಿದರೆ, ಇವರು ಈಗ ಉದ್ಯಮೆದಾರರು ನಮ್ಮ ಹತ್ರ ತರಬೇತಿ ಪಡೆದು ಅವರು ಒಂದು ಕ್ರಿಯಾಶೀಲರಾಗಿ ನಾವು ಒಂದು ಉದ್ಯಮೆಯನ್ನು ಶುರು ಮಾಡ್ಕೊಳ್ತೀವಿ ಈ ಒಂದು ಉತ್ಪನ್ನಗಳಿಗೆ ಅಂತ ಅವ್ರು ಬಂದರೆ ಅವರಿಗೆ ಈ ಎಲ್ಲ ಯೋಜನೆಗಳಲ್ಲಿ ಆರ್ಥಿಕ ಸಹಾಯಧನ ಇದೆ. ಅದರಲ್ಲಿ ಸುಮಾರು 15-35% ವರೆಗೂ ಆರ್ಥಿಕ ಸಹಾಯಧನ ಇದೆ. ಅದರಲ್ಲಿ ಒಳ್ಳೆ ಉತ್ತಮ ರೀತಿಯ ಅವ್ರ ಸ್ಕೋರ್ಗಳು ಇಟ್ಕೊಂಡ್ರೆ ಸಾಮಾನ್ಯವಾಗಿ ಅಥವಾ ಅವ್ರದ್ದೇ ಜಾಗ ಅಥವಾ ಲೀಸ್ ಅಗ್ರಿಮೆಂಟ್ ಬೇರೆ ಬೇರೆ ಇದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಂಡ್ರೆ ಅವರಿಗೆ ಈ ಎಲ್ಲ ಯೋಜನೆಗಳಿಗೆ ತುಂಬ ಮಹತ್ವ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಸುಮಾರು ನಾವು ಇತ್ತೀಚಿನ ದಿನಗಳಲ್ಲಿ ಸುಮಾರು ತರಬೇತಿ ಕಾರ್ಯಕ್ರಮಗಳನ್ನು ನಾವು ಆರ್ಗನೈಸ್ ಮಾಡಿರುವಾಗ ಸುಮಾರು ಫಲಾನುಭವಿಗಳು PMFME ಯೋಜನೆಯಡಿಯಲ್ಲಿ ಸಾಲದ ರೂಪದಲ್ಲಿ ಸಹಾಯಧನ ರೂಪದಲ್ಲಿ ಆರ್ಥಿಕ ಅವರು ತಗೊಂಡು ಈಗ ಉದ್ದಿಮೆಗಳನ್ನು ಶುರು ಮಾಡ್ತಾ ಇದ್ದಾರೆ. ಸುಮಾರು ಮಂಗಳೂರು ಉಡುಪಿ ಮತ್ತು ಕಾರವಾರ ಭಾಗದಲ್ಲಿ ಸುಮಾರು ಈ ಥರ ಫಲಾನುಭವಿಗಳಿದ್ದಾರೆ. ಸರ್, ಈಗ ನಮ್ಮ ಕೇಳುಗರಿಗೆ ಮೀನಿನ ಖಾದ್ಯ ಉತ್ಪನ್ನಗಳ ಅದನ್ನು ಉದ್ಯಮವಾಗಿ ಮಾಡಬೇಕು ಅಂತ ಇಷ್ಟಪಡುವಂಥವರು ನಿಮ್ಮನ್ನು ಹೇಗೆ ಸಂಪರ್ಕಿಸಬಹುದು? ಈಗ ಕೊನೆಯದಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡೋದಂದರೆ, ಇಲ್ಲಿ ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಅಂತ ಸಾಮಾನ್ಯವಾಗಿ ಗೊತ್ತೇ ಇದೆ, ಅದು ಯಕ್ಕೂರಲ್ಲಿ ಹೆಡ್ ಕ್ವಾರ್ಟರ್ ಇದೆ.

हाथ बढ़ा के तो देखो रक्तदान करके तो देखो बुझती जीवन किलो को रक्तदान से जला के तो देखो रक्तदान महादान आपका एक यूनिट ब्लड तीन जिंदगियां बचा सकता है आइए हम रक्तदान करें और इस महान कार्य में अपनी भागीदारी सुनिश्चित करें रक्तदान सेवाएं स्वास्थ्य सेवा महानिदेशालय स्वास्थ्य एवं परिवार कल्याण मंत्रालय भारत सरकार द्वारा जनहित में जारी ಡಿಸೆಂಬರ್ 21 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಡಿಸೆಂಬರ್ 22-23 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಡಿಸೆಂಬರ್ 21 ಪೋಲಿಯೋ ಭಾನುವಾರ 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದರೂ ಡಿಸೆಂಬರ್ 21 ಮತ್ತೊಮ್ಮೆ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ತಪ್ಪದೇ ಹಾಕಿಸಿ ನಿಮ್ಮ ಮನೆಯ ಹತ್ತಿರವೇ ಪೋಲಿಯೋ ಬೂತ್ ತೆರೆಯಲಾಗುತ್ತದೆ ಪೋಲಿಯೋ ಲಸಿಕೆ ಸಂಪೂರ್ಣ ಸುರಕ್ಷಿತ ಮತ್ತಿತರ ವಿವರಗಳಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು ಅಥವಾ ಆಶಾ ಇಲ್ಲವೇ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹಳೆ ಅಡಿಕೆ ಕ್ವಿಂಟಾಲಿಗೆ 36,000-52,000 ರೂಪಾಯಿ ಹೊಸ ಅಡಿಕೆ ಕ್ವಿಂಟಾಲಿಗೆ 30,500-41,000 ಕೋಕಾ ಕ್ವಿಂಟಾಲಿಗೆ 25,000-35,000 ರೂಪಾಯಿ ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲಿಗೆ 10,000-18,000 ರೂಪಾಯಿ ಒಂದನೇ ವರ್ಗದ ತೆಂಗಿನಕಾಯಿ 35,000-45,000 ರೂಪಾಯಿ ಎರಡನೇ ವರ್ಗದ ತೆಂಗಿನಕಾಯಿ 28,000-35,000 ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600-5,400 ರೂಪಾಯಿ ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 3,500-4,500 IR8 ಕ್ವಿಂಟಾಲಿಗೆ 3,800-4,500 ರೂಪಾಯಿ ಆಮದು ಭತ್ತ ಕ್ವಿಂಟಾಲಿಗೆ 2,300-2,500 ಆಮದು ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,650-5,200 ರೂಪಾಯಿ ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,500-5,000 ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000-5,500 ರೂಪಾಯಿ ಮೆಣಸು ಕ್ವಿಂಟಾಲಿಗೆ 16,000-20,000 ರೂಪಾಯಿ ಕಾಳುಮೆಣಸು ಕ್ವಿಂಟಾಲಿಗೆ 13,500-66,000 ರೂಪಾಯಿ ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 12,800-14,000 ರೂಪಾಯಿ ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,500-6,000 ರೂಪಾಯಿ ಕದಳಿ ಕ್ವಿಂಟಾಲಿಗೆ 5,500-7,000 ರೂಪಾಯಿ ಗಾಳಿ ಕ್ವಿಂಟಾಲಿಗೆ 6,000-6,500 ರೂಪಾಯಿ ನೇಂದ್ರ ಬಾಳೆ ಕ್ವಿಂಟಾಲಿಗೆ 7,000-8,000 ರೂಪಾಯಿ ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಈಗ ಮೌನೇಶ್ ಕುಮಾರ್ ಛಾವಣಿ ಹಾಡಿರುವ ಭಕ್ತಿಗೀತೆಯೊಂದನ್ನು ಕೇಳೋಣ ರಚನೆ ಪುರಂದರದಾಸರದ್ದು ಕರುಣಿಸೋ ರಂಗ ಋಕುಮಾಂಗದನಂತೆ ವ್ರತವನನರಿಯೇ, ಋಕುಮಾಂಗದನಂತೆ ವ್ರತವನನರಿಯೇ, ಶುಕಮುನಿಯಂತೆ ಸ್ತುತಿಸಲರಿಯೇ, ಬಕವೈರಿಯಂತೆ ಧ್ಯಾನ ಮಾಡಲರಿಯೇ, ಬಕವೈರಿಯಂತೆ ಧ್ಯಾನ ಮಾಡಲರಿಯೇ, ದೇವಕಿಯಂತೆ ಮುದ್ದಿಸಲರಿಯೇನು, ದೇವಕಿಯಂತೆ ಮುದ್ದಿಸಲರಿಯೇನು, ಕರುಣಿಸೋ ಕರುಣಿಸೋ ರಂಗ, ಕರುಣಿಸೋ ಕರುಣಿಸೋ ರಂಗ. ಗರುಡನಂತೆ ಹೊತ್ತೆ ಸ್ತುತಿಸಲರಿಯೇ, ಬಕವೈರಿಯಂತೆ ಧ್ಯಾನ ಮಾಡಲರಿಯೇ, ಬಕವೈರಿಯಂತೆ ಧ್ಯಾನ ಮಾಡಲರಿಯೇ, ದೇವಕಿಯಂತೆ ಮುದ್ದಿಸಲರಿಯೇನು, ದೇವಕಿಯಂತೆ ಮುದ್ದಿಸಲರಿಯೇನು, ಕರುಣಿಸೋ ಕರುಣಿಸೋ ರಂಗ, ಕರುಣಿಸೋ